ಮಾನ್ಸೂನ್ ಮಾರುತಗಳು ನಾವು ಪ್ರಾರಂಭವಾದಾಗ ಜೂನ್ ಮೊದಲ ವಾರ ಮತ್ತು ಜುಲೈ ಎರಡನೇ ವಾರದಲ್ಲಿ ನಾವು ಬಿತ್ತನೆ ಕಾರ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ತಡವಾಗಿ ಬಿತ್ತನೆ ಕಾರ್ಯ ತೆಗೆದುಕೊಂಡಾಗ ಹುಳುಗಳ ಸಾಂದ್ರತೆ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಸರಿಯಾದ ಸಮಯಕ್ಕೆ ಬಿತ್ತನೆ ಕಾರ್ಯವನ್ನು ಮಾಡುವಂತದ್ದು. ಇನ್ನೊಂದು ಹೇಳಿದ್ದು ಮಿತವಾದ ಸಾರ್ವಜನಿಕ ರಸಗೊಬ್ಬರದ ಬಳಕೆ. ಎಷ್ಟು ಶಿಫಾರಸು ಮಾಡಿದರೆ ಅಷ್ಟೇ ಸಾರ್ವಜನಿಕ ಗೊಬ್ಬರವನ್ನ ಬಳಸಬೇಕಾಗುತ್ತೆ. ಯಥೇಚ್ಛವಾಗಿ ಸಾರ್ವಜನಿಕ ಗೊಬ್ಬರವನ್ನ ಬಳಸಬಾರದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಹೇಳಿದಂತೆ ಪೈರೆಥ್ರಾಯ್ಡ್ ಕೀಟನಾಶಕಗಳನ್ನ ಪದೇ ಪದೇ ಬಳಸಬಾರದು, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಪೈರೆಥ್ರಾಯ್ಡ್ ಕೀಟನಾಶಕಗಳನ್ನ ರೈತರು ಬಳಸಬಾರದು. ಎಷ್ಟು ಶಿಫಾರಸು ಮಾಡಿದರೆ ಅಷ್ಟೇ ಪ್ರಮಾಣದಲ್ಲಿ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳನ್ನ ಬಳಸಬೇಕಾಗುತ್ತೆ. ಇದು ಒಂದು ಅಂಶ. ಇನ್ನೊಂದು, ಶೇಕಡ 5 ಬೇವಿನ ಕಷಾಯ ಸಿಂಪಡಣೆ ಮಾಡುವಂತದ್ದು. ಬೇವಿನ ಕಷಾಯವನ್ನ ರೈತರು ತಾವೇ ತಯಾರು ಮಾಡಿಕೊಳ್ಬಹುದು ಮನೆಯಲ್ಲಿ. ಈ ಶೇಕಡ 5 ಬೇವಿನ ಕಷಾಯವನ್ನು ಸಹ ಸಿಂಪಡಣೆ ಮಾಡಿ ಪೀಡೆಗಳನ್ನು ಹತೋಟಿ ಮಾಡುವಂತದ್ದು. ಇನ್ನೊಂದು ಏನಪ್ಪಾ ಅಂದ್ರೆ ಬೆಳೆ ಪರಿವರ್ತನೆ ಮಾಡುವುದು. ಹಸಿರೆಲೆ ಗೊಬ್ಬರಗಳಾದ ಡೈಂಚಾ ಮತ್ತು ಸೆಣಬು ಮತ್ತು ಬಿರಿಸಿರಿಯಾ, ಡೈಂಚಾ ಮತ್ತು ಸೆಣಬುಗಳನ್ನ ಆಫ್ ಸೀಸನ್ ಇದ್ದಾಗ ಬಿತ್ತನೆ ಕಾರ್ಯವನ್ನ ಕೈಗೊಂಡು ಹೂ ಬಿಡೋದಕ್ಕಿಂತ ಮುಂಚೆ ಈ ಹಸಿರೆಲೆ ಗೊಬ್ಬರವನ್ನ ಭೂಮಿಗೆ ರೋಟೋವೇಟರ್ ಮುಖಾಂತರ ಸೇರಿಸೋ ಮುಖಾಂತರ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಮತ್ತೆ ಕಳೆಗಳ ಸಾಂದ್ರತೆಯು ಸಹ ಕಡಿಮೆ ಆಗುತ್ತೆ. ಇವಿಷ್ಟು ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಕಂಡುಬರುವಂತಹ ಬೇಸಾಯ ವಿಧಾನಗಳು. ಇನ್ನು ಎರಡನೇ ವಿಧಾನ ಏನಪ್ಪಾ ಅಂದ್ರೆ, ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಭೌತಿಕ ವಿಧಾನಗಳು ಅಥವಾ ಫಿಸಿಕಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಈ ಭೌತಿಕ ವಿಧಾನಗಳಲ್ಲಿ ಪ್ರಮುಖವಾಗಿ ಕಂಡುಬರುವುದು ಮೋಹಕ ಬಲೆಗಳನ್ನ ಬಳಸುವಂತಹದ್ದು, ಅಂದ್ರೆ ಫೆರ್ಮೋನ್ ಟ್ರ್ಯಾಪ್ಸ್. ಈ ಮೋಹಕ ಬಲೆಗಳನ್ನು ನಾವು ಫೆರ್ಮೋನ್ ಟ್ರ್ಯಾಪ್ಸ್ ಅಂತ ಕರಿತೀವಿ. ಈ ಮೋಹಕ ಬಲೆಗಳನ್ನು ನಮ್ಮ ಬೆಂಗಳೂರಿನಲ್ಲಿ ಒಂದು ಕಂಪನಿ ಇದೆ, ಪೆಸ್ಟ್ ಕಂಟ್ರೋಲ್ ಇಂಡಿಯಾ, PCI ಲಿಮಿಟೆಡ್ ಅಂತ ಹೇಳಿ. ಈ ಕಂಪನಿಯವರು ಈ ಮೋಹಕ ಬಲೆಗಳನ್ನು ತಯಾರಿಸಿ ರೈತರಿಗೆ ಒದಗಿಸ್ತಾರೆ. ಈ ಮೋಹಕ ಬಲೆಗಳನ್ನು ನಾವು, ಇದರಲ್ಲಿ ಒಂದು ರಾಸಾಯನಿಕ ವಸ್ತು ಇರುತ್ತೆ, ಅದನ್ನ ಲ್ಯೂರ್ ಅಂತ ಕರಿತೀವಿ. ಈ ರಾಸಾಯನಿಕ ವಸ್ತುವನ್ನ ಪ್ರತಿ 20 ಒಮ್ಮೆ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಈ ಒಂದು ಎಕರೆಗೆ ಒಟ್ಟು 8 ಮೋಹಕ ಬಲೆಗಳನ್ನ ಫೆರ್ಮೋನ್ ಟ್ರ್ಯಾಪ್ಸ್ಗಳನ್ನು ನಾವು ಬಳಸಿಕೊಂಡು ಈ ಕೀಟ ಪೀಡೆಗಳನ್ನ ಹತೋಟಿ ಮಾಡುವಂತಹದ್ದು. ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಭೌತಿಕ ವಿಧಾನಗಳಲ್ಲಿ ದೀಪ ಬಲೆಗಳನ್ನ ಉಪಯೋಗಿಸುವುದು, ಅಂದ್ರೆ ಲೈಟ್ ಟ್ರ್ಯಾಪ್ಸ್. 200 ಹೊಂದಿರುವಂತಹ ಬಲ್ಬ್ ಗಳನ್ನ, ಪ್ರಕಾಶಮಾನಂತ ಬಲ್ಬ್ ಗಳನ್ನ ರಾತ್ರಿ ಹೊತ್ತು ಉರಿಸೋ ಮುಖಾಂತರ ಪ್ರೌಢ ಕೀಟಗಳನ್ನ ಈ ಒಂದು ಪ್ರಕಾಶತೆಗೆ ಒಳಪಡಿಸಿ, ಆಕರ್ಷಣೆಗೆ ಒಳಪಡಿಸಿ ಕೀಟಗಳನ್ನ ಹತೋಟಿ ಮಾಡುವಂತಹ ಒಂದು ವಿಧಾನ. ಇನ್ನೊಂದು ಭೌತಿಕ ವಿಧಾನ ಏನಪ್ಪಾ ಅಂದ್ರೆ, ಹಳದಿ ಬಣ್ಣದ ಡೆಲ್ಟಾ ಟ್ರ್ಯಾಪ್ಗಳು, ಅಂದ್ರೆ ಸ್ಟಿಕಿ ಟ್ರ್ಯಾಪ್, ಅಂಟು ಬಲೆಗಳನ್ನ ಬಳಸುವಂತದ್ದು. ಹಳದಿ ಬಣ್ಣದ ಅಂಟು ಬಲೆಗಳನ್ನ ಬಳಸುವಂತದ್ದು. ಈ ಹಳದಿ ಬಣ್ಣಕ್ಕೆ ಕೆಲವೊಂದು ರಸ ಇರುವಂತಹ ಕೀಟ ಪೀಡೆಗಳು ಆಕರ್ಷಣೆಗೆ ಒಳಪಡ್ತವೆ, ಬಂದು ಅಂಟ್ಕೊಳ್ತವೆ, ಬಟ್ ಹಾರೋಗ್ಲಿಕ್ಕೆ ಆಗೋದಿಲ್ಲ. ಅಂಟು ಬಲೆಗಳ ಬಳಕೆ, ಈ ರೀತಿಯಾಗಿ ಮೋಹಕ ಬಲೆಗಳ ಬಳಕೆ, ದೀಪ ಬಲೆಗಳನ್ನ ಬಳಸುವಂತದ್ದು, ಮತ್ತೆ ಅಂಟು ಬಲೆಗಳನ್ನ ಬಳಸುವಂತಹ ಒಂದು ವಿಧಾನವನ್ನು ನಾವು ಭೌತಿಕ ವಿಧಾನಗಳಂತ ಕರಿತೀವಿ. ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಭೌತಿಕ ವಿಧಾನಗಳು. ಇನ್ನು ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಬಯೋಲಾಜಿಕಲ್ ಮೆಥಡ್ಸ್ ಅಂತ ಕರಿತೀವಿ, ಜೈವಿಕ ವಿಧಾನಗಳು. ಅಂದ್ರೆ ರೈತರಿಗೆ ಉಪಯೋಗ ಆಗುವಂತಹ ಪರಭಕ್ಷಕ ಕೀಟಗಳ ಬಳಕೆ, ರೈತರಿಗೆ ಉಪಯೋಗ ಆಗುವಂತಹ ಪರಭಕ್ಷಕ ಕೀಟಗಳ ಬಳಕೆಯನ್ನ ಮಾಡುವಂತದ್ದು. ಈ ಪರಭಕ್ಷಕ ಕೀಟಗಳು ಹಾನಿಕಾರಕ ಪೀಡೆಗಳನ್ನ ತಿಂದು ಹಾಕುವಂತಹ ಒಂದು ಕೀಟಗಳು. ಉದಾಹರಣೆಗೆ ನಾವು ನೋಡಿದಾಗ ಶಿವನಪಾದ ಪಿರೈಂಗ್ ಮೆಂಟೆಡ್ ಅಂತ ಕರಿತೀವಿ, ಅದೇ ರೀತಿ ಗುಲಗಡ್ಡೆ ಹುಳು ಕಾಕ್ಸಿನಲಿಡ್ ಬೀಟ್ ಅಂತ ಕರಿತೀವಿ, ಅದೇ ರೀತಿ ಹಸಿರು ಸಿಂಹ ಏನು ಗ್ರೀನ್ ಗ್ಲೇಸ್ ವಿಂಗ್ ಅಂತ ಕರಿತೀವಿ, ಅದೇ ರೀತಿ ಮಳೆ ಹುಳು ನೀವೆಲ್ಲ ನೋಡಿರ್ತೀರ, ಮಳೆ ಹುಳು ಡ್ರ್ಯಾಗನ್ ಫ್ಲೈಸ್, ಜಾಮ್ಸನ್ ಫ್ಲೈಸ್ ಅಂತ ಕರಿತೀವಿ, ಅದೇ ರೀತಿ ಸಿರ್ಪಿಟ್ ನೋಡ ರೆಡೆಬಿಡ್ ಸಿಗಣೆ, ಇವೆಲ್ಲ ಏನಪ್ಪಾ ಅಂದ್ರೆ ರೈತರಿಗೆ ಉಪಯೋಗ ಆಗುವಂತಹ ಪರಭಕ್ಷಕ ಕೀಟಗಳು. ಈ ಜೈವಿಕ ವಿಧಾನಗಳ ಅಡಿಯಲ್ಲಿ ಈ ಪರಭಕ್ಷಕ ಕೀಟಗಳಿಗೆ ಹೆಚ್ಚಿನ ಉತ್ತೇಜನವನ್ನ ರೈತರು ಕೊಡಬೇಕಾಗುತ್ತೆ. ರಾಸಾಯನಿಕ ಕೀಟನಾಶಕಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಈ ಪರಭಕ್ಷಕ ಕೀಟಗಳು ಮತ್ತು ಪರತಂತ್ರ ಕೀಟಗಳನ್ನ ಉತ್ತೇಜನ ಕೊಡುವಂತಹ ಒಂದು ಕಾರ್ಯ ಆಗಬೇಕಾಗಿದೆ. ಅಂದ್ರೆ ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಜೈವಿಕ ವಿಧಾನಗಳು ಸಹ ಒಂದು ವಿಧಾನ. ಇನ್ನೊಂದು ಕೊನೆಯ ಹಂತ ಏನಪ್ಪಾ ಅಂದ್ರೆ, ಇನ್ನೊಂದು ಹೇಳೋದನ್ನ ಮತ್ತೆ, ಸೂಕ್ಷ್ಮ ಜೀವಿಗಳನ್ನ ಬಳಕೆ ಮಾಡುವಂತಹದ್ದು. ಈ ಸಮಗ್ರ ಪೀಡೆ ನಿರ್ವಹಣೆ ಅಡಿಯಲ್ಲಿ ಜೈವಿಕ ವಿಧಾನಗಳ ಅಡಿಯಲ್ಲಿ ಸೂಕ್ಷ್ಮ ಜೀವಿಗಳ ಬಳಕೆ. ಉದಾಹರಣೆಯಾಗಿ NPV ನ್ಯೂಕ್ಲಿಯರ್ ಪಾಲಿಯೋಡ್ರೋಸಿಸ್ ವೈರಸ್, ನಂಜಾಣವಿನಿಂದ ತಯಾರಾದಂತಹ ಒಂದು ಔಷಧಿಯನ್ನ ಬಳಸುವಂತದ್ದು, ಅದೇ ರೀತಿ ನ್ಯುಮೋರಿಯಾ ರಿಲೇ ಫಂಗಲ್ ಪ್ಯಾಥೋಜನ್, ಅಂದ್ರೆ ಶಿಲೀಂಧ್ರವನ್ನ ನಾವು ಬಳಸಿಕೊಂಡು 1 ಲೀಟರ್ ನೀರಿಗೆ 2 ಗ್ರಾಂ ಈ ಶಿಲೀಂಧ್ರ ನ್ಯುಮೋರಿಯಾ ರಿಲೇ ಅನ್ನೋ ಶಿಲೀಂಧ್ರವನ್ನು ಸಹ ಬಳಸಿಕೊಂಡು ನಾವು ಪೀಡೆಗಳನ್ನ ಹತೋಟಿ ಮಾಡುವಂತದ್ದು. ಅಂದ್ರೆ ವೈರಸ್ ಮತ್ತು ಶಿಲೀಂಧ್ರ ಮತ್ತು ನಂಜಾಣವನ್ನ ಬಳಸಿಕೊಂಡು ಈ ಸೂಕ್ಷ್ಮ ಜೀವಿಗಳನ್ನ ಬಳಸಿಕೊಂಡು ಪೀಡೆಗಳನ್ನ ಹತೋಟಿ ಮಾಡುವಂತಹ ಒಂದು ವಿಧಾನ. ಕೊನೆಯದಾಗಿ ಈ ಸಮಗ್ರ ಪೀಡೆ ನಿರ್ವಹಣೆ IPM ಅಂತ ಏನ್ ಹೇಳಿದೆ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ, ಇದರಲ್ಲಿ ಕೊನೆಯ ಅಸ್ತ್ರ ಏನಪ್ಪಾ ಅಂದ್ರೆ ರಾಸಾಯನಿಕ ಕೀಟನಾಶಕಗಳನ್ನ ಬಳಸುವಂತದ್ದು. ಈ ರಾಸಾಯನಿಕ ಕೀಟನಾಶಕಗಳನ್ನ ದ್ವಿದಳ ಧಾನ್ಯಗಳಲ್ಲಿ ಪ್ರಮುಖವಾಗಿ ತೊಗರಿ ಆಗಿರ್ಬೋದು ಅಥವಾ ಕಡಲೆ ಆಗಿರ್ಬೋದು, ಕಾಯಿ ಕೊರಕ ಮತ್ತೆ ಬಲೆ ಕಟ್ಟುವಂತಹ ಕೀಟಗಳಿಗೆ ಪ್ರಮುಖವಾಗಿ ಕೆಲವೊಂದು ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಪ್ರಮುಖವಾಗಿ ನಾವು ಹೂವು ಮತ್ತು ಮೊಗ್ಗು ಹಂತದಲ್ಲಿ ಈ ಮೊಟ್ಟೆ ನಾಶಕ ಕೀಟನಾಶಕಗಳು ಅಥವಾ ತತ್ತಿ ನಾಶಕ ಕೀಟನಾಶಕಗಳು ಅಥವಾ ಓವಿಸೈಡಲ್ ಇನ್ಸೆಕ್ಟ್ಸೈಡ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಥರ್ಡ್ ಕಾರ್ಬ್,

ಮಾತುರಿಯ ಹಾದಿಯಲ್ಲಿ ಹುಲ್ಲು ಮುಳ್ಳು ತುಳಿಯಲಾರೆ, ಬಿಸಿಲು ಬೇಗಿಗೆ ಬೇಯಲಾರೆ, ಜಾತುರಿಗೆ ಬರೋದಿಲ್ಲೆ ಹುಡುಗಿ ಜಾತುರಿಗೆ ಬರೋದಿಲ್ಲೆ. ಜಾತುರಿಯ ಹಾದಿಯಲ್ಲಿ ಹಳ್ಳು ಮುಳ್ಳು ತುಳಿಯಾಗಿದ್ರೆ, ಬಿಸಿಲು ಬೇಗಿಗೆ ಬೇಯಾಗಿದ್ರೆ, ಸಾರೋಟ ತರಿಸಿಕೊಡೋಣ ಹುಡುಗ ಸಾರೋಟ ತರಿಸಿಕೊಡೋಣ. ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ, ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ, ಮುಳ್ಳು ತುಳಿಯಾಗಿದ್ರೆ, ಬಿಸಿಲು ಬೇಗಿಗೆ ಬೇಯಾಗಿದ್ರೆ, ಸಾರೋಟ ತರಿಸಿಕೊಡೋಣ ಹುಡುಗ ಸಾರೋಟ ತರಿಸಿಕೊಡೋಣ. ಹೋಗ ನೀಳೋ ಜಾತುರಿಗೆ ಮುಳ್ಳು ತುಳಿಯಾಗಿದ್ರೆ, ಬಿಸಿಲು ಬೇಗಿಗೆ ಬೇಯಾಗಿದ್ರೆ, ಸಾರೋಟ ತರಿಸಿಕೊಡೋಣ ಹುಡುಗ ಸಾರೋಟ ತರಿಸಿಕೊಡೋಣ. ಹೋಗ ಮುಳ್ಳು ತುಳಿಯಾಗಿದ್ರೆ, ಬಿಸಿಲು ಬೇಗ